ತಳಿಯಿಂದ ಹಿಡಿದು ಅಥವಾ ನಾಟಿ ಮಾಡುವ ಪೂರ್ವದಿಂದಲೂ ಸಹಿತ ಏನೇನು ಮಾಡಬೇಕು ಅಂತ ಆರಂಭದಿಂದ ಸ್ವಲ್ಪ ಮಾಹಿತಿಯನ್ನು ಮಾಡಿಕೊಡಿ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಇವತ್ತು ನಿಮಗೆ ಭತ್ತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತಾ ಇರೋದು. ಭತ್ತ ಒಂದು ಮುಖ್ಯ ಆಹಾರ ಧಾನ್ಯ ಇರುವುದರಿಂದ ಇದರೊಳಗೆ ಪೋಷಕಾಂಶಗಳ ನಿರ್ವಹಣೆ ತುಂಬ ಅಗತ್ಯವಾಗಿದೆ. ಯಾಕಂದರೆ ಒಂದು ಆರೋಗ್ಯಕರ ಬೆಳೆ ಮತ್ತು ಒಂದು ಉತ್ತಮವಾದ ಆಹಾರವನ್ನು ಉತ್ಪಾದಿಸಬೇಕಂದರೆ ಪೋಷಕಾಂಶಗಳ ನಿರ್ವಹಣೆ ತುಂಬ ಅಗತ್ಯವಾಗಿದೆ. ಇಲ್ಲೇ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ನಾವು ಬೇರೆ ಬೇರೆ ಗೊಬ್ಬರಗಳ ವಿಧಾನವನ್ನು ಉಪಯೋಗಿಸ್ತೀವಿ. ಏನಂದರೆ ಜೈವಿಕ ಗೊಬ್ಬರ ಆಯಿತು, ಎರೆಹುಳ ಗೊಬ್ಬರ ಆಯಿತು, ಮತ್ತು ಹಸಿರು ಎಲೆ ಗೊಬ್ಬರ ಆಯಿತು, ಮತ್ತು ಅಜೋಲಾ ಬಳಕೆ. ಇದೇ ರೀತಿಯಲ್ಲಿ ವಿವಿಧ ಗೊಬ್ಬರಗಳ ಬಳಕೆಯನ್ನು ಮಾಡಿ ಪೋಷಕಾಂಶಗಳ ನಿರ್ವಹಣೆಯಿಂದ ಅತಿ ಹೆಚ್ಚು ಇಳುವರಿ ಪಡೆಯುವುದೇ ರೈತರದ ಒಂದು ಉದ್ದೇಶ ಆಗಬೇಕು. ಇಲ್ಲೇ ನಾನು ನಿಮಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇರೋದು ಏನಂದರೆ, ಇತ್ತೀಚೆಗೆ ಭತ್ತ ಒಂದು ನೀರಾವರಿ ಬೆಳೆ ಆಗುವುದರಿಂದ ಹೆಚ್ಚು ಅದಕ್ಕೆ ಪೋಷಕಾಂಶಗಳು ಅಂದರೆ ರಾಸಾಯನಿಕ ರೂಪದಲ್ಲಿ ಯೂರಿಯಾ, ಡಿ ಎ ಪಿ ಮತ್ತು ಪೊಟ್ಯಾಶ್ ರೂಪದಲ್ಲಿ ರೈತರು ತುಂಬ ಬಹಳಷ್ಟು ಈ ಗೊಬ್ಬರಗಳನ್ನು ಬಳಕೆ ಮಾಡ್ತಾರೆ. ಇದರದ್ದು ಪರಿಣಾಮ ಏನಾಗುತ್ತಂದರೆ ಹೆಚ್ಚು ಇದು ಬಳಕೆಯಿಂದ ಭೂಮಿಯ ಫಲತೆಯನ್ನು ಕಡಿಮೆ ಆಗುತ್ತದೆ, ಮತ್ತು ಹೆಚ್ಚು ನೀರಾವರಿ ಅಂದರೆ ಯಾವತ್ತು ಭತ್ತದಲ್ಲಿ ನೀರು ನಿಲ್ಲುತ್ತೆ ಅದರಿಂದನೂ ಭತ್ತದ ಫಲತೆಯನ್ನು ಕಡಿಮೆ ಆಗುತ್ತದೆ. ಯಾಕಂದರೆ ತುಂಬ ನೀರಿನಿಂದನೂ ಭಾಳಷ್ಟು ಪೋಷಕಾಂಶಗಳು ಮತ್ತು ಮಣ್ಣಿನ ಪದರಗಳನ್ನು ನಾವು ಅದು ಲಾಸ್ ಆಗ್ತಾ ಇರುತ್ತೆ. ಇದು ಎಲ್ಲ ತಡೆಗಟ್ಟಿಸ್ಬೇಕಂದ್ರೆ ವಿವಿಧ ಗೊಬ್ಬರಗಳ ಬಳಕೆಯನ್ನು ರೈತರು ಮಾಡಬೇಕು. ಈಗ ಭತ್ತ ಅಂದ್ರೆ ರೈತರಿಗೆ ತಲೆಯಲ್ಲಿ ಇರೋದೇನಂದ್ರೆ ನೀರು ಇರಬೇಕು ಅಂತ. ಭತ್ತದ ಗದ್ದೆ ಅಂದ್ರೆ ನೀರು ನಿಂತ್ರೇನೆ ಭತ್ತದ ಗದ್ದೆ ಅಂತ ಅನ್ಕೊಳ್ತಾರೆ. ಅಂದ್ರೆ ಅದು ತದ್ವಿರುದ್ಧವಾಗಿರ್ತಕ್ಕಂಥದ್ದು ಅಂತ ನಿಮ್ಮ ಅಭಿಪ್ರಾಯ. ನೀರು ಹೆಚ್ಚು ನಿಲ್ಲೋದ್ರಿಂದ ರೋಗಗಳು ಜಾಸ್ತಿ ಆಗ್ತದ ಅಂತರ ಅಥವಾ ಹೇಗೆ? ನೀರು ನಿಲ್ಲಿಸದಂದ್ರೆ ಹೆಚ್ಚು ರಾಸಾಯನಿಕ ಬಳಕೆಯನ್ನ ಮಾಡಿರ್ತೇವೆ. ನಾವೇನು ಭೂಮಿಗೆ ಕೊಡ್ತಿರ್ತೀವಿ ನಿತ್ಯದ ನೀರಿನಿಂದನೇ ಎಲ್ಲಾನೇ ಮತ್ತೆ ಭೂಮಿಗೆ ಸೇರ್ತಾ ಹೋಗುತ್ತದೆ. ಅಂದ್ರೆ ಹೆಚ್ಚು ಬಳಕೆಯಿಂದನೂ ಭೂಮಿ ಫಲತೆ ಕಡಿಮೆ ಆಗುತ್ತದೆ. ಆ ರೀತಿಯಿಂದ ನಾವು ರಾಸಾಯನಿಕ ಬಳಕೆಯನ್ನ ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಸಾವಯವ ಗೊಬ್ಬರನಿಂದ ಭೂಮಿಯ ಫಲತೆಯನ್ನು ನಾವು ಹೆಚ್ಚು ಮಾಡಬಹುದು. ಮತ್ತು ಬೇರೆ ಅಜೋಲಾ ಆಯಿತು, ಜೈವಿಕ ಗೊಬ್ಬರಗಳಾಯಿತು, ಮತ್ತು ಹೆಸರೆಳೆ ಗೊಬ್ಬರಗಳಾಯಿತು, ಇದರ ಉಪಯೋಗದಿಂದ ಮಣ್ಣಿನಲ್ಲಿ ಸಾಯಿಲ್ ಮೈಕ್ರೋ ಆರ್ಗನಿಸಮ್ ಇದನ್ನು ಬಿಲ್ಡಪ್ ಆಗುತ್ತದೆ, ಮತ್ತು ಸಾಯಿಲ್ ಫರ್ಟಿಲಿಟಿಯನ್ನು ನಾವು ಕಾಪಾಡ್ಕೊಳ್ತೀವಿ. ಮತ್ತು ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಸಾವಯವ ತ್ಯಾಜ್ಯಗಳು ಅದಕ್ಕೆ ಆ್ಯಡ್ ಆಗುವುದರಿಂದ ಮಣ್ಣಿನ ಫಲತೆಯನ್ನು ನಾವು ವೃದ್ಧಿಪಡಿಸಬಹುದು. ಅಂದರೆ ಬಹಳ ಮುಖ್ಯವಾಗಿ ರೈತರು ಸಾವಯವ ಗೊಬ್ಬರಗಳನ್ನೇ ಬಳಸ್ಬೇಕು. ಅದರಲ್ಲೂ ಒಂದು ಹೇಳಿದ್ರೆ ನೀವು ಅಜೋಲಾ ಅನ್ನೋ ಹೆಸರನ್ನು ಹೇಳಿ, ಈ ಅಜೋಲದ ಬಳಕೆಯಿಂದ ಏನ್ ಪ್ರಯೋಗವಾಗ್ತದೆ, ಉಪಯೋಗವಾಗ್ತದೆ, ಮತ್ತೆ ಅದನ್ನ ಹೇಗೆ ಕೊಡಬೇಕಾಗ್ತದೆ ಭೂಮಿಗೆ? ಅಜೋಲಾ ಎಲ್ಲ ರೈತರು ಈ ಹೆಸರು ಕೇಳದಂತ ಒಂದು ಹರ್ಬ್ ಬೆಳೆ. ಇದು ಸಾಮಾನ್ಯವಾಗಿ ಒಂದು ಅನಿಮಲ್ ಫೀಡ್ ಅಂತಾನು ಕೊಡ್ತಾ ಇರ್ತೀರಿ. ಈ ಅಜೋಲಾ ಬಳಕೆಯಿಂದ ಪ್ಯಾಡಿನಲ್ಲಿ ಬಹಳಷ್ಟು ಕಳೆಗಳು ಪ್ಯಾಡಿನಲ್ಲಿ ನೀವು ನೋಡಬಹುದು. ಆ ಕಳೆ ಬೆಳವಣಿಗೆಯನ್ನ ಕಡಿಮೆ ಮಾಡುತ್ತದೆ. ಯಾಕಂದ್ರೆ ಇದು ಒಂದು ಪದರಾಗಿ ಹರಡುತ್ತದೆ ನೀರ್ ಮೇಲೆ, ಅಂದ್ರೆ ಒಂದು ಮ್ಯಾಟ್ ಆಗಿ ಹರಡೋದ್ರಿಂದ ವೀಡ್ಸ್ ಪ್ರಾಬ್ಲಮ್ ಕಂಟ್ರೋಲ್ ಮಾಡಬಹುದು. ನೆಕ್ಸ್ಟ್ ಏನಂದ್ರೆ ಅಜೋಲಾ ಬಹಳಷ್ಟು ನೈಟ್ರೋಜನ್ನು ಆ್ಯಡ್ ಮಾಡುತ್ತೆ, ಅಂದ್ರೆ ಸಾರಜನಕನ್ನು ಭೂಮಿಗೆ ಕೊಡುತ್ತದೆ. ಅದರ ಜೊತೆಯಲ್ಲಿ ಬಹಳಷ್ಟು ಪೋಷಕಾಂಶಗಳು ಎಕ್ಸ್ಪೆಷಲಿ ಜಿಂಕ್ ಅನ್ನ ಅದು ಸಾಯಿಲ್ ನಲ್ಲಿ ಫಿಕ್ಸ್ ಮಾಡುತ್ತೆ. ಈ ರೀತಿಯಿಂದ ಅಜೋಲಾ ಬಳಕೆಯಿಂದ ಬಹಳಷ್ಟು ಲಘು ಪೋಷಕಾಂಶಗಳು ಆಯಿತು, ಮತ್ತು ಸಾರ್ವಜನಿಕ ಆಯಿತು, ಮತ್ತು ಕಳೆಗಳನ್ನು ನಾವು ತಡೆಹಿಡಬಹುದು. ಈ ಜೈವಿಕ ಗೊಬ್ಬರದ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಇದು ಪಶು ಆಹಾರಕ್ಕೂ ಅಗತ್ಯ ಇದೆ. ಸೊ ಹಾಗಾಗಿ ರೈತರಿಗೆ ಎರಡು ರೀತಿಯಿಂದ ಉಪಯೋಗ. ಎರಡು ರೀತಿನಿಂದ ಇದು ನೀವೊಂದು ಅಂತರ ಬೆಳೆ ಅಂತನೂ ಬೆಳಿಬಹುದು, ಅಥವಾ ಸಾಮಾನ್ಯವಾಗಿ ಬೆಳೆ ಅಂತನೂ ಬೆಳೆಯುದು, ಅದು ಹೆಸರು ಗೊಬ್ಬರ ಅಂತ ನೀವು ಭತ್ತನಲ್ಲಿ ಹಾಕಬಹುದು. ಆ ರೀತಿನೂ ಉಪಯೋಗಿಸಬಹುದು. ಆಮೇಲೆ ಇದಲ್ದೇನೆ ರೈತರು ಒಮ್ಮಿಂದೊಮ್ಮೆಗೆ ಜೈವಿಕ ಗೊಬ್ಬರಗಳನ್ನ ಕೊಡೋದಕ್ಕೆ ಹಿಂದೇಟು ಹಾಕುವ ಸಾಧ್ಯತೆಗಳಿವೆ. ಸೊ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡುವಂತ ರೈತರು ಯಾವ್ಯಾವ ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅಂತ ಹೇಳ್ತೀರಿ? ಈಗ ಒಂದೊಂದು ಒಳಗೆ ಒಂದೊಂದು ರೀತಿಯಲ್ಲಿ ನಾವು ಬಳಕೆ ಮಾಡಬಹುದು ಅಂತ ಹೇಳಿರ್ತೀವಿ. ಯೂರಿಯಾ ಆಯಿತು, ಡಿ ಎ ಪಿ ಆಯಿತು, ಪೊಟ್ಯಾಶ್ ಆಯಿತು. ಈಗ ಸಾಮಾನ್ಯವಾಗಿ ಒಂದು ರೆಕಮೆಂಡೇಶನ್ ಇರುತ್ತೆ, ನಾವು ಯೂರಿಯಾನಲ್ಲಿ ಕಡಿಮೆ ಇದ್ದಲ್ಲಿ 166 ಕೆ ಜಿ ಯೂರಿಯಾ ರೆಕಮೆಂಡ್ ಮಾಡ್ತೀವಿ. ಮತ್ತು ಕಡಿಮೆ ಇದ್ದಲ್ಲಿ ಮತ್ತು ಅದು ಪ್ರಮಾಣ ಹೆಚ್ಚಿತ್ತು ಅಂತಂದರೆ ಅದರದ್ದು 25% ನಾವು ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಪೊಟ್ಯಾಷನ್ನ ನಾವು 35% ಪ್ರತಿ ಕೆ ಜಿ ಪ್ರತಿ ಎಕರೆಗೆ ಕೊಡ್ರಿ ಅಂತ ಹೇಳ್ತೀವಿ. ಮತ್ತು ಅದೇ ರೀತಿಯಲ್ಲಿ ಫಾಸ್ಫರಸನ್ನು ನಾವು 75 ಕೆ ಜಿ ಅಂದರೆ ಇದು ಯಾವ ರೀತಿ ಅಂದ್ರೆ ಒಂದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನ ನಾವು ಭೂಮಿಗೆ ಕೊಡ್ಬೇಕಾಗತ್ತದೆ. ಯಾವುದೇ ಪೋಷಕಾಂಶಗಳು ರಾಸಾಯನಿಕ ಕೊಡ್ಬೇಕಂದ್ರೆ ಮಣ್ಣು ಪರೀಕ್ಷೆದ ಆಧಾರದ ಮೇಲೆ ಸಾರಜನಕ ಆಯ್ತು, ರಂಜಕ ಆಯ್ತು, ಪೊಟ್ಯಾಶ್ ಆಯ್ತು, ಅದರ ಪ್ರಮಾಣ ಎಷ್ಟು ಕಡಿಮೆ ಇದೆ ಎಷ್ಟು ಹೆಚ್ಚಿದೆ ಆ ವರದಿಯ ಮುಖಾಂತರ ಈ ಪೋಷಕಾಂಶಗಳನ್ನ ಭೂಮಿಗೆ ಹಾಕ್ಬೇಕಾಗತ್ತೆ. ಭತ್ತ ಬೆಳೆಗಾರರು ಮಣ್ಣು ಪರೀಕ್ಷೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹಾ, ಇದು ನಾವು ನಮ್ಮ ಗಂಗಾವತಿಯಲ್ಲಿ ಮಣ್ಣು ಆರೋಗ್ಯ ಚೀಟಿ ಅಂತ ಒಂದು ಪ್ರಧಾನ ಮಂತ್ರಿ ಒಂದು ಸ್ಕೀಮ್ನಲ್ಲಿ ಬಹಳಷ್ಟು ರೈತರು ಇದರ ಉಪಯೋಗ ತಗೋತಾ ಇರೋದು. ಮತ್ತು ಮೆಜಾರಿಟಿ ಮತ್ತು ರೈತರು ಇರುವಂಥ ಇದನ್ನೇ ಭತ್ತ, ಯಾಕಂದರೆ ಗಂಗಾವತಿಯಲ್ಲಿ ಮುಖ್ಯ ಬೆಳೆ ಇರೋದೇ ಭತ್ತ. ಹೀಗಾಗಿ ಇದು ಬಹಳಷ್ಟು ರೈತರು ಇದರದ್ದು ಉಪಯೋಗನ ಪಡಿತಾ ಇದ್ದಾರೆ. ಮಣ್ಣು ಪರೀಕ್ಷೆಗೂ ಒಳಗಾಗ್ತಾ ಇದ್ದಾರೆ, ಮತ್ತೆ ಅದರ ಆಧಾರ ಮೇಲೇನು ರಸಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಈಗ ಒಂದ್ ರೀತಿ ನೀವು ಹೇಳೋದ್ ನೋಡಿದ್ರೆ ಮಣ್ಣಿನ ಪರೀಕ್ಷೆಯ ಬಗ್ಗೆ ರೈತರಿಗೆ ಸಾಕಷ್ಟು ಜಾಗೃತಿನೂ ಇದೆ ಆಗ್ತಾ ಇದೆ. ಅದರಲ್ಲದೇ ಈಗ ಏನು ಹಸಿರೆಲೆ ಗೊಬ್ಬರಗಳ ಬಳಕೆಯೂ ಸಹಿತ ಇದೆ ಇದೆ ಭತ್ತದಲ್ಲಿ. ಈ ಹಸಿರೆಲೆ ಗೊಬ್ಬರ ಅಂದ್ರೆ ಏನ್ ಮೇಡಮ್, ಯಾವ್ಯಾವ ರೀತಿಯ ಹಸಿರೆಲೆ ಗೊಬ್ಬರಗಳಿದೆ, ಅವುಗಳನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಅಂತ? ಹೆಸರೆಳೆ ಗೊಬ್ಬರ ಇದು ಒಂದು ಸಾವಯವ ಕೃಷಿಯಿಂದ ಒಂದು ಮುಖ್ಯ ಭಾಗ ಆಗಿದೆ. ಯಾವುದೇ ಬೆಳೆ ಇರಲಿ, ಅದು ಭತ್ತ ಇರಲಿ, ಭತ್ತ ಬಿಟ್ಟು ಬೇರೆ ಬೆಳೆ ಇರಲಿ, ನಾವು ಎಲ್ಲ ಭೂಮಿಗೆ ಇದು ಹಾಕ್ರಿ ಅಂತ ಫಾರ್ಮರ್ಸ್ನಲ್ಲಿ ಜಾಗೃತಿಯನ್ನ ಮೂಡ್ತಾ ಇರೋದು. ಯಾಕಂದ್ರೆ ಇದರಿಂದ ಮಣ್ಣಿನಲ್ಲಿ ಸಾರ್ವಜನಿಕನು ಫಿಕ್ಸ್ ಆಗತ್ತದೆ, ಮತ್ತು ಸಾಯಿಲ್ ಮೈಕ್ರೋ ಆರ್ಗಾನಿಸಮ್ ಪಾಪ್ಯುಲೇಷನ್ ಬಿಲ್ಡ್ ಆಗುತ್ತದೆ, ಮತ್ತು ಬಹಳಷ್ಟು ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಸಾವಯವ ತ್ಯಾಜ್ಯಗಳು ಭೂಮಿಗೆ ಸೇರುತ್ತದೆ. ಇದರಿಂದ ಮಣ್ಣಿನಲ್ಲಿ ನೀರು ಹಿಡುವಂತ ಶಕ್ತಿನೂ ಹೆಚ್ಚಾಗುತ್ತದೆ. ಈಗ ಭತ್ತದಲ್ಲಿ ನಾವು ಡಯಂಚ ಹಾಕ್ರಿ, ಸಸ್ಬೇನಿಯಾ ಹಾಕ್ರಿ ಅಂತ ಹೇಳ್ಕೊಡ್ತೀವಿ. ಯಾಕಂದ್ರೆ ಡಯಂಚ ಅಂದ್ರೆ ಜೂನಿ, ಇದು 40-45 ದಿವಸ ಆ ಬೆಳೆಯನ್ನ ಭೂಮಿಯಲ್ಲಿ ಬೆಳೆದು 45 ದಿವಸ ಆಗನ ಕಟಾವ್ ಮಾಡಿ ರೋಟೋವೇಟರ್ನಿಂದ ಭೂಮಿಗೆ ಸೇರಿಸ್ಬೇಕು. ಇದರಿಂದ ಲಘು ಪೋಷಕಾಂಶಗಳೂ ಭೂಮಿಗೆ ಸೇರ್ತವೆ, ಮತ್ತು ಬಹಳಷ್ಟು ಮೈಕ್ರೋ ಆರ್ಗಾನಿಸಮ್ಸ್ ಬಿಲ್ಡಪ್ ಆಗ್ತವೆ. ಇದರಿಂದ ಮತ್ತೆ ಸಾಯಿಲ್ ಫರ್ಟಿಲಿಟಿನೂ ನಾವು ಬಿಲ್ಡಪ್ ಮಾಡಬಹುದು, ಅಂದ್ರೆ ಮಣ್ಣಿನ ಫಲವತ್ತನೂ ನಾವು ಗುಣಪಡಿಸಬಹುದು. ಮತ್ತೆ ಇದರಿಂದ ಏನಂದ್ರೆ ವರ್ಷಕ್ಕೆ ಒಂದ್ಸಲ ಆದರೂ ಡಯಂಚ ಹಾಕಿ ತನ್ನ ಭೂಮಿಯಲ್ಲಿ 25-50 ಯೂರಿಯಾ ಕಡಿಮೆ ಬಳಕೆ ಮಾಡಬಹುದು. ಇದರಿಂದ ರಾಸಾಯನಿಕ ಗೊಬ್ಬರಗಳಿಗೆ ಬಳಕೆ ಕಡಿಮೆ, ವ್ಯಯ ಮಾಡುವುದ ಹಣನು ಉಳಿತಾಯ, ವ್ಯವಸಾಯ ಖರ್ಚುನು ಕಡಿಮೆ ಕಡಿಮೆ ಆಗ್ತದೆ. ಸೊ ಈ ಬಗ್ಗೆ ಸಹಿತ ರೈತರಲ್ಲಿ ಹೆಚ್ಚು ಅರಿವು ಮೂಡಿದ್ದೇನೆ ಮೇಡಮ್, ನಿಮ್ಮ ಪ್ರಕಾರ ನಿಮ್ಮ ಕೆವಿಕೆ ವ್ಯಾಪ್ತಿಯಲ್ಲಿ ಹಸಿರೆಲೆ ಗೊಬ್ಬರಗಳ ಬಳಕೆಯಲ್ಲಿ ರೈತರು ಮುಂದಾಗಿದ್ದಾರಾ ಹೇಗೆ? ಪ್ರತಿ ವರ್ಷ ಅಂದ್ರೆ ನಾವು ಪ್ರತಿ ವರ್ಷ ನಮ್ಮಲ್ಲಿ ಯಾರ ರೈತರು ಭತ್ತದಿಂದ ಬರ್ತಾ ಇರ್ತಾರೆ ಮಣ್ಣು ಪರೀಕ್ಷೆಗೆ, ನಾವು ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀವಿ. ಹೋದ ವರ್ಷದಿಂದ ಈ ವರ್ಷ ಬಹಳಷ್ಟು ಜನನು ನಮ್ಮ ಸಜೆಷನ್ಸ್ ತಗೊಂಡು ಈ ವರ್ಷ ಮೇ ಜೂನ್ ನಲ್ಲಿ ಒಂದು ಬೆಳೆ ಜೂನಿ ತಗೊಂಡಿದ್ದಾರೆ ಭತ್ತದಲ್ಲಿ. ಈ ಜಾಗೃತಿಯನ್ನ ನಾವು ರೈತರಿಗೆ ಕೊಡ್ತಾ ಇರೋದು, ಮತ್ತೆ ರೈತರನ್ನು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಮೇಡಮ್, ಈ ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳಿಂದ ಏನೆಲ್ಲ ಉಪಯೋಗಗಳಿವೆ? ಸಮಗ್ರ ಪೋಷಕಾಂಶಗಳಿಂದ ಏನು ಉಪಯೋಗ ಇದೆ ಅಂದ್ರೆ, ಫಸ್ಟ್ ನಾವು ಬರುವುದೇನಂದ್ರೆ ಮಣ್ಣಿನ ಫಲವತ್ತೆಯನ್ನು ಹೆಚ್ಚಿಸಬಹುದು, ಮತ್ತೆ ಮಣ್ಣಿನಲ್ಲಿ ಇರುವಂತ ಪೋಷಕಾಂಶಗಳ ಬಗ್ಗೆ ನಮಗೆ ಮಾಹಿತಿ ಇರುವುದರಿಂದ ಯಾವ ಪೋಷಕಾಂಶಗಳು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ ಆ ಪೋಷಕಾಂಶಗಳು ರಾಸಾಯನಿಕ ಬಳಕೆ ನಾವು ಕಡಿಮೆ ಮಾಡಬಹುದು. ನೆಕ್ಸ್ಟ್ ಬಹಳಷ್ಟು ಸಾವಯವ ಗೊಬ್ಬರಗಳಿಂದ ಪೋಷಕಾಂಶಗಳ ನಾವು ಬೇರೆ ಗೊಬ್ಬರಗಳ ಬಳಕೆ ಮಾಡುವುದರಿಂದ ಬೇರೆ ಬೇರೆ ಪೋಷಕಾಂಶಗಳು ಆಯ್ತು, ಹಾರ್ಮೋನ್ಸ್ ಆಯ್ತು, ಭೂಮಿಗೆ ಸೇರಿಸ್ತಾ ಇರ್ತವೆ. ಇದರಿಂದ ಭೂಮಿಯ ಫಲತೆಯನ್ನು ಹೆಚ್ಚಾಗುತ್ತದೆ, ಮತ್ತು ಭೂಮಿಯ ನೀರು ಇರುವಂತ ಕೆಪಾಸಿಟಿನೂ ಹೆಚ್ಚಾಗುತ್ತದೆ. ಮತ್ತೆ ಇದರಿಂದ ಒಂದು ಆರೋಗ್ಯಕರ ಬೆಳೆಯನ್ನು ತೆಗಿಬಹುದು, ಮತ್ತು ಒಂದು ಆರೋಗ್ಯಕರ ಆಹಾರ ಉತ್ಪಾದನೆ ಮಾಡಬಹುದು. ಯಾಕಂದ್ರೆ ಇತ್ತೀಚೆಗೆ ನೀವು ನೋಡಬಹುದು ಭತ್ತ ವಿಷಕರ ಆಗಿದೆ ಅಂತ ಹೇಳ್ತಾ ಇರೋದು. ಸಮಗ್ರ ಪೋಷಕಾಂಶ ವಿಧಾನದಿಂದ ಒಂದು ಆರೋಗ್ಯಕರ ಬೆಳೆ ಮತ್ತು ಆರೋಗ್ಯಕರ ಇಳುವರಿಯನ್ನು ಪಡ್ಕೊಳ್ಬಹುದು ಅಂತಕ್ಕಂಥದ್ದು. ಆಮೇಲೆ ಭತ್ತದಲ್ಲಿ ಎಲ್ಲ ವರ್ಣ ಫಲಕ ಅಂತ ಕೇಳಿದ್ದೀನಿ, ಇದು ಹಾಗಂದ್ರೆ ಏನ್ ಮೇಡಮ್, ಅದ್ರ ಬಳಕೆ ಬಗ್ಗೆ ಹೇಳಿ. ಹಾ, ಇದು ಅಂದ್ರೆ ಲೀಫ್ ಕಲರ್ ಚಾರ್ಟ್ ಅಂದ್ರೆ ಇಂಟರ್ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದು ಒಂದು ಹೊಸ ಟೆಕ್ನಾಲಜಿ ಇದೆ. ಇದಕ್ಕೊಂದು ಚಾರ್ಟ್ ಇರುತ್ತೆ. ಇದು ಮಾಡಿರೋದು ಏನಂದ್ರೆ ಯೂರಿಯಾ ಎಷ್ಟು ಕೊಡಬೇಕು ಭತ್ತದಲ್ಲಿ, ಈ ಚಾರ್ಟ್ ಮುಖಾಂತರನೇ ಯೂರಿಯಾನ ಕೊಡ್ತಾರೆ. ಇದಕ್ಕೇನಂದ್ರೆ ಯಾವಾಗ ನಾವು ಭತ್ತ ನಾಟಿ ಮಾಡ್ತೀವಿ ಹೊಲಗಳಲ್ಲಿ ಆಫ್ಟರ್ 20 ಡೇಸ್, ಆಫ್ಟರ್ ಟ್ರಾನ್ಸ್ಪ್ಲಾಂಟಿಂಗ್ ಆಗೋಣ 20 ದಿವಸ ನಂತರ ಈ ಚಾರ್ಟ್ಗೆ ನಾವು ಒಂದು 10 ಆರೋಗ್ಯಕರ ಭತ್ತದ ಬೆಳೆಯನ್ನು ಪ್ಲಾಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ. ಪ್ರತಿ 7 ಡೇಸ್ಗೆ ಒಮ್ಮೆ ಇದನ್ನ ಕಲರ್ ಒಂದು 10 ಹೆಲ್ದಿ ಪ್ಲಾಂಟ್ಸ್ ನಾವೇನು ಟ್ಯಾಗ್ ಮಾಡಿರ್ತೀವಲ್ಲ ಆಗ ಲೀಫ್ ಕಲರ್ ಅನ್ನ ಈ ಚಾರ್ಟಿಗೆ ಮ್ಯಾಚ್ ಮಾಡ್ತೀವಿ. ಆ ಚಾರ್ಟ್ ನಲ್ಲಿ 6 ಬೇರೆ ಬೇರೆ ಕಲರ್ಸ್ ಇಂಡೆಕ್ಸ್ ಇರುತ್ತೆ, ಅದ್ರೊಳಗೆ 6 ನಂಬರ್ ಇರುವಂತ ಲೀವ್ಸ್ ಗೆ ಈ ಚಾರ್ಟ್ ಮ್ಯಾಚ್ ಆಯ್ತಂದ್ರೆ, ಅಂದ್ರೆ ಆ ಲೀಫ್ ಕಲರ್ ಮ್ಯಾಚ್ ಆಯ್ತಂದ್ರೆ ಆ ಸ್ಟೇಜ್ ನಲ್ಲಿ ಯೂರಿಯಾ ಕೊಡೋದು ಅವಶ್ಯಕತೆ ಇಲ್ಲ. ಆ ಕಲರು ಆ ಲೀಫ್ ಗ್ರೀನ್ ಕಲರು ಅದಕ್ಕೆ ಕಡಿಮೆ ಇತ್ತು ಅಂತಂದ್ರೆ ನಾವು 25 kg ಯೂರಿಯಾ ಕೊಡಬಹುದು. ಇದು ಯಾವ ರೀತಿ ಕೊಡ್ತೀವಿ ಅಂದ್ರೆ, 6 ಹೆಚ್ಚಲಿ ಆ ಕಲರ್ ಲೈಟ್ ಕಲರ್ ನಲ್ಲಿ ಇದ್ದಾಗ ನಾ 25 kg ಯೂರಿಯಾ ಕೊಡ್ರಿ ಅಂತ ಹೇಳ್ತೀವಿ. 6 ಹೆಚ್ಚಲಿ ಅದೇ ಕಲರ್ ನಲ್ಲಿ ಮ್ಯಾಚ್ ಆಗ್ತಾ ಇರುತ್ತಂದ್ರೆ ನಾವು ಯೂರಿಯಾ ಕೊಡೋದು ಅವಶ್ಯಕತೆ ಇರುವುದಿಲ್ಲ. ಅದು ಆರೋಗ್ಯಕರವಾಗಿದೆ ಅಂತ ಅರ್ಥ, ಯೂರಿಯಾ ಕೊಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೂರಿಯಾ ಬಳಕೆನೆ ಬಹಳಷ್ಟು ರೈತರು ಭತ್ತದಲ್ಲಿ ಮಾಡ್ತಾರೆ. ಇದು ಸರಿಯಾದ ಪ್ರಮಾಣದಲ್ಲಿ ಕೊಡ್ಬೇಕಂತ ಇದೊಂದು ಹೊಸ ಟೆಕ್ನಾಲಜಿಯನ್ನ ಹಿರಿಯವರು ಫೈಂಡ್ ಔಟ್ ಮಾಡಿರೋದು. ಇದು ಪ್ಯಾನಿಕಲ್ ಎಮರ್ಜೆನ್ಸ್ ಆಗೋ ತನಕ ಈ ಸ್ಟೇಜ್ ನಲ್ಲಿ ಈ ರೀಡಿಂಗ್ಸ್ ಅನ್ನ ನೋಡ್ತಾ ಇರ್ತೀವಿ ನಾವು ಕಲರ್ ಮ್ಯಾಚ್ ಮಾಡಿ. ಟ್ರಾನ್ಸ್ಪ್ಲಾಂಟಿಂಗ್ 25 ಆಗಿದ ನಂತರ, ಬಿಫೋರ್ ಪ್ಯಾನಿಕಲ್ ಎಮರ್ಜೆನ್ಸ್ ನಂತರ ಈ ಪ್ರೊಸೆಸ್ ನಡೀತಾ ಇರ್ತವೆ. ಪ್ರತಿ 7-10 ಇಂಟರ್ನಲ್ ನಲ್ಲಿ ಈ ಲೀಫ್ ಕಲರ್ ಅನ್ನ ಮ್ಯಾಚ್ ಮಾಡ್ತಾ ಇರ್ತೀವಿ ಕಲರ್ ಚಾರ್ಟಿಗೆ. ಈ ವರ್ಣಫಲಕ ಎಲ್ ವರ್ಣಫಲಕದ ಬಗ್ಗೆ ರೈತರಲ್ಲಿ ಜಾಗೃತಿ ಇದೆ ನಮ್ಮ ಜಾಗೃತಿ ಮೂಡಿಸೋದಕ್ಕೆ ನೀವೆಲ್ಲ ಏನೇನು ಪ್ರಯತ್ನ ಮಾಡ್ತೀವಿ? ಈಗ ನಾವು 1 ಆಯ್ತ್ರಿ, ನಾವು KVKಯಿಂದ ಇಲ್ಲೇ ಕಾರ್ಟಿಗೆ ಏರಿಯಾನಲ್ಲಿ ಬಹಳಷ್ಟು FLD OFT ಟ್ರಯಲ್ಸ್ ನಲ್ಲಿ ಫಾರ್ಮರ್ಸ್ ಫೀಲ್ಡ್ ನಲ್ಲಿ ಕೊಡ್ತಾ ಇರೋದು. ಯಾಕಂದ್ರೆ ಇದು ಫಸ್ಟ್ ಒಂದು ಟ್ರಯಲ್ ಟೈಪ್ ನಾವು ಇಂಟ್ರೊಡ್ಯೂಸ್ ಮಾಡ್ಯಾರಿ. ಈಗ ಲಾಸ್ಟ್ ವಾಸ್ಟ್ ಏರಿಯಾನಲ್ಲಿ ನಾವು ಫಾರ್ಮರ್ಸ್ಗೆ ಇಂಟ್ರೊಡ್ಯೂಸ್ ಮಾಡಕ್ ಆಗಂಗಿಲ್ಲ. ಅಂದ್ರೆ ನಾಲೆಜಬಲ್ ಫಾರ್ಮರ್ ಸೆಲೆಕ್ಟ್ ಮಾಡಿ ಮತ್ತೆ ಎಲ್ ಪ್ಯಾಡಿ ಬಹಳ ರಾಸಾಯನಿಕ ಬಳಕೆ ಇದೆ ಆ ಏರಿಯಾ ಸೆಲೆಕ್ಟ್ ಮಾಡಿ ಇದರ ನಾವು ಜಾಗೃತಿಯನ್ನ ನಮ್ KVKನಿಂದ FLD ಮುಖಾಂತರ ಕೊಡ್ತಾ ಇರೋದು. ಸೊ ರೈತರು ಈ ತರದ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಯುವುದರಿಂದ ಒಂದು ಭತ್ತದಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರ ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ, ಜೊತೆಗೆ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ ಈ ಎಲ್ಲ ಬಗೆಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ, ಒಳ್ಳೆಯದು ಮೇಡಮ್. ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀವಿ. ನಿಮ್ಮ ಈ ಗಂಗಾವತಿಯ ರೈತರಾಗಿರ್ಬೋದು ಅಥವಾ ಸುತ್ತಮುತ್ತಲು ಭತ್ತದ ಬೆಳೆಗಾರರು ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೇಕು ಅನ್ನೋದಾದರೆ ನಿಮ್ಮ ದೂರವಾಣಿಯ ಸಂಖ್ಯೆಯನ್ನು ನಮ್ಮ ರೈತರಿಗೆ ನೀಡಿ ಮೇಡಮ್. ನಂದು ದೂರವಾಣಿ ಸಂಖ್ಯೆ 7829013121. ರೈತ ಬಂಧವರೇ, ಕೇಳಿದ್ರಲ್ಲ, ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡುವುದು ಬಹಳ ಅಗತ್ಯವಿದೆ. ಸಾಕಷ್ಟು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಫಲವತ್ತತೆಯು ಸಹಿತ ನಾಶವಾಗ್ತದೆ, ಜೊತೆಗೆ ಆಹಾರವನ್ನು ಉತ್ತಮವಾಗಿರ್ತಕ್ಕಂತಹ ಆಹಾರದ ಧಾನ್ಯಗಳನ್ನು ಬೆಳೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ಭತ್ತ ನೀವು ಬೆಳೆದಂತಹ ಭತ್ತ ಮಾರುಕಟ್ಟೆಯಲ್ಲಿ ಬೇಡಿಕೆಯನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಸಹಿತ ಇರ್ತದೆ. ಸೊ ಆ ನಿಟ್ಟಿನೊಳಗಡೆ ರೈತರು ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಬೇಕು. ಮಾಡೋದ್ರಿಂದ ಸಾಕಷ್ಟು ಉಪಯೋಗವಾಗ್ತದೆ, ಮುಖ್ಯವಾಗಿ ಆರ್ಥಿಕ ಹೊರೆ ತಪ್ಪುತ್ತದೆ, ಜೊತೆಗೆ ನೀವು ಬೆಳೆದಿರತಕ್ಕಂತಹ ಭತ್ತ ಮಾರುಕಟ್ಟೆಯಲ್ಲಿ ಬಹುಬೇಗನೆ ಮಾರಾಟವಾಗುವ ಸಾಧ್ಯತೆ ಇರ್ತದೆ, ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇರ್ತದೆ. ಸೊ ಈ ಬಗ್ಗೆ ನಿಮ್ಗೆ ಏನಾದರೂ ಗೊಂದಲಗಳು ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಫರ್ಜಾನಾ ಎಂ ಕೊರಬು ಇವರು ಮಣ್ಣು ವಿಜ್ಞಾನ ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಗಳಾಗಿದ್ದರೆ ರೈತರಿಗೆ ಅಗತ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಸಲಹೆ ಮಾರ್ಗದರ್ಶನ ಮಾಡಲಿಕ್ಕೆ ಅವರು ಸದಾ ಸಿದ್ಧರಿರ್ತಾರೆ. ಈಗಾಗಲೇ ಅವರು ದೂರವಾಣಿ ಸಂಖ್ಯೆಯನ್ನು ಹೇಳಿದ್ದಾರೆ, ಮತ್ತೊಮ್ಮೆ ನಾನು ಅವರ ದೂರವಾಣಿ ಸಂಖ್ಯೆಯನ್ನು ತಮಗೆ ಕೊಡ್ತೀನಿ. ಆ ದೂರವಾಣಿ ಸಂಖ್ಯೆಯನ್ನು ಬರೆದಿಟ್ಟುಕೊಂಡು ತಾವು ಈ ಇಲಾಖೆಯ ಉಪಯೋಗವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಇವರ ದೂರವಾಣಿ ಸಂಖ್ಯೆ ಹೀಗಿದೆ: 7829013121. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಅಗತ್ಯ ಸಲಹೆ ಮಾರ್ಗದರ್ಶನವನ್ನು ತಾವು ಪಡೆದುಕೊಳ್ಬಹುದು. ಡಾಕ್ಟರ್ ಫರ್ಜಾನಾ ಮೇಡಮ್ ಅವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಭತ್ತದಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಭತ್ತದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಫರ್ಜಾನಾ ಎಂ ಕೊರಬು ಅವರ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೇಳೋಣ ಕೆಲವು ಕೃಷಿ ಗೀತೆಗಳನ್ನ.

ಕಲ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು